ರೈತರ ಕಲ್ಯಾಣಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ. ಆದ್ದರಿಂದ 2001 ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಕಿಸಾನ್ ದಿವಸ್ ಅಂದರೆ ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸುತ್ತೇವೆ. ಈ ವರ್ಷದ ಘೋಷವಾಕ್ಯ ವಿಕಸಿತ ಭಾರತ 2047, ಭಾರತದ ಕೃಷಿಯನ್ನು ಜಾಗತೀಕರಣಗೊಳಿಸುವಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಆಕಾಶವಾಣಿ ರೈತರಿಗೆ ಮಾಹಿತಿ ತಲುಪಿಸಲು ವಿವಿಧ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿದಿನ ಬೆಳಗ್ಗೆ 6:35 to 6:45 ಹಾಗೂ ಸಂಜೆ 6:50 to 7:20 ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ ಮತ್ತು ಪ್ರತಿ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಬೆಳಗ್ಗೆ 6:50 ಕಾಫಿಯ ಕಂಪು ಎಂಬ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದೆ. ಕಿಸಾನ್ ದಿವಸ್ನ ಅಂಗವಾಗಿ ಇಂದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ ಕೆಎಂ ಲಕ್ಷ್ಮಣ್ ಅವರ ತೋಟದ ಬೆಳೆಗಳು ಹಾಗೂ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ ಕೆಎಂ ಲಕ್ಷ್ಮಣ್ ಅವರ ತೋಟದ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮಣ್ ಅವರು. ನಮಸ್ತೆ. ಈಗ ತಮ್ಮ ಮುಖ್ಯವಾದ ಬೆಳೆ ಕಾಫಿ ಅಂತ ಗೊತ್ತಾಯಿತು. ಈ ಕಾಫಿ ಜೊತೆಯಲ್ಲಿ ಇನ್ಯಾವ ಬೆಳೆಗಳು ಬೆಳೀತಾರೆ? ಕರಿಮೆಣಸು ಮತ್ತು ಅಡಿಕೆ, ತೆಂಗು ಮೂರಿದೆ. ಆದರೆ ಎರಡನೇ ಬೆಳೆಯಾಗಿ ನಮಗೆ ಕರಿಮೆಣಸು. ಕರಿಮೆಣಸನೇ ಮುಖ್ಯವಾದ ಬೆಳೆ ಅಂತ ಹೇಳ್ಬೋದು. ಅಂದರೆ ಕರಿಮೆಣಸು ಸಾಧಾರಣವಾಗಿ ಎಷ್ಟು ಅಂದಾಜು ಬಳ್ಳಿಗಳಿರ್ಬೋದು ಅಂತೀರಿ? ಕನಿಷ್ಠ 2-3 ಸಾವಿರ ಇರ್ಬೋದು. 2-3 ಸಾವಿರ ಅಂದ್ರೆ ಅದೇನು ನೆರಳಿನ ಮರಗಳಿಗೆ? ಹೌದು, ನೆರಳಿನ ಮರದಲ್ಲಿ ಹಪ್ಸಿದೆ. ಹಪ್ಸೌದು. ಅವೆಲ್ಲ ಫಸಲು ಚೆನ್ನಾಗಿ ಕೊಡ್ತಾ ಇದಾವ? ಕೊಡ್ತಾ ಇದೆ. ಲಕ್ಷ್ಮಣ್ ಅವರು, ಕರಿಮೆಣಸಿನಲ್ಲಿ ಒಳ್ಳೆ ಇಳುವರಿ ಪಡಬೇಕು ಅಂದ್ರೆ ಹೇಗೆ ನೋಡ್ಕೋಬೇಕಾಗತ್ತೆ ಬಳ್ಳಿಗಳನ್ನ? ಬಳ್ಳಿಗಳು ನಾವು ತರುವಾಗಲೇ ಒಳ್ಳೆ ನರ್ಸರಿ ನೋಡಿ ತರಬೇಕಾಗುತ್ತೆ. ನರ್ಸರಿಯಲ್ಲಿ ಮೊದಲ ಬಾರಿ, ಎರಡನೇ ಬಾರಿ, ಮೂರನೇ ಬಾರಿ ಅಂತ ಗಿಡಗಳು ಬರ್ತಾ ಇರ್ತವೆ. ಆದರೆ ಯಾವಾಗಲೂ ನರ್ಸರಿಯಿಂದ ಮೊದಲನೇ ಬಾರಿಯೇ ತರಬೇಕು. ನರ್ಸರಿಯಿಂದ ತಂದು ಅದು ಏನು ಅವರ ಪ್ಲಾಂಟ್ ಒಳಗಡೆ ಇಟ್ಟಿರ್ತಾರೆ, ಅದನ್ನು ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಶೆಡ್ಡಲ್ಲಿ ಕನಿಷ್ಠ ಒಂದು 10-15 ದಿವಸ ಹೊರಗಡೆ ಇಡಬೇಕಾಗುತ್ತೆ. ಅಂದರೆ ನೆರಳಲ್ಲಿ ಇಡಬೇಕಾಗುತ್ತೆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ. ನಂತರ ಅದನ್ನು ಮರದ ಪೂರ್ವ ದಿಕ್ಕಿಗೆ ಮರದಿಂದ 1 ಅಡಿ ದೂರದಲ್ಲಿ ಹುಂಡಿ ತೆಗೆದು ನೆಡಬೇಕಾಗುತ್ತೆ. ನಡುವಾಗ ಸ್ವಲ್ಪ ಸುಣ್ಣನೋ ಅಥವಾ ರಾಕ್ಪಸ್ ಬಿಟ್ಟು ಹಾಕಿ ನೆಟ್ಟಾಗ ಸ್ವಲ್ಪ ಒಳ್ಳೇದಾಗ್ತದೆ. ಅದು ಅಂದ್ರೆ ಈಗ ಸುಣ್ಣ ಮತ್ತೆ ರಾಕ್ಪಸ್ ಬಿಟ್ಟು ಹಾಕೋದ್ರಿಂದ ಏನು ಅನುಕೂಲ ಅಂತ? ಅದು ರೋಗದಿಂದ ರಕ್ಷಣೆ ಕೊಡುತ್ತೆ ಮತ್ತೆ ಬೇರುಗಳಿಗೂ ಅನುಕೂಲ ಆಗ್ತದೆ ಹೋಗ್ಲಿಕ್ಕೆ. ಬೇರು ಬೆಳೆಯೋದಕ್ಕೆ ಅನುಕೂಲ? ಹೌದು ಹೌದು. ಸುಣ್ಣದ ಅಂಶ ಇರೋದ್ರಿಂದ? ಹೌದು. ಮತ್ತೆ ರಂಜಕದ ಅಂಶ ಇರೋದ್ರಿಂದ? ಹೌದು, ರಂಜಕದ ಬಹಳ ಮುಖ್ಯ ಇದೆ ಅದು. ಆಮೇಲೆ ಒಂದ್ಸರಿ ಬಳ್ಳಿ ನೆಟ್ಟ ಮೇಲೆ ಯಾವ ರೀತಿ ನೋಡ್ಕೋಬೇಕು? ಅದೇ ಬಳ್ಳಿ ನೆಡುವಾಗ ನೆಲದಿಂದ ಅರ್ಧ ಬಾಸ್ಕೆಟ್ ಮಾತ್ರ ನೆಲದ ಒಳಗೆ ಹೋಗ್ಬೇಕು, ಅರ್ಧ ಭಾಗ ಮೇಲೆ ಇರಬೇಕು. ಅಷ್ಟೇ ಎತ್ತರಕ್ಕೆ ನಾವು ಬೆಡ್ ಮಾಡಿ, ಏನು ನಾವು ರಾಗಿ ಕಲ್ಲು ಏನು ಇರ್ತೀವಿ ಆ ಥರ ರೌಂಡ್ ಬೆಡ್ ಮಾಡಿ ಅರ್ಧ ಭಾಗ ಮೇಲೆ ಇದ್ದಾಗ ಮಾತ್ರ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಅದು ಟ್ರೈ ಬೇರಿ ಇಲ್ಲ, ಕೆಳಗಡೆ ಹೋಗೋದಿಲ್ಲ. ಅದು ಸೈಡಿಗೆ ಹೋಗೋದ್ರಿಂದ ಆ ಥರ ಬೆಡ್ ಕೊಡಬೇಕಾಗುತ್ತೆ. ಅದಕ್ಕೆ ಸುತ್ತ ಕೊಟ್ಟು ಅದಕ್ಕೆ ಎಲೆ ತರುಗಳನ್ನ ಹಚ್ಚಿ ಗೂಟಗಳು ಕೊಟ್ಟು ಮರ ಕಡೆ ಹಬ್ಬವಾಗಿ ನೋಡ್ಬೇಕು ಅದನ್ನು. ಅಂದ್ರೆ ಒಂದ್ಸರಿ ನಾವು ಈಗ ಬಳ್ಳಿನ ನೆಟ್ಕೊಂಡ್ಮೇಲೆ ಎಷ್ಟು ವರ್ಷಕ್ಕೆ ಅದು ಫಸಲಿಗೆ ಬರುತ್ತೆ? 4-5 ವರ್ಷಕ್ಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹಲವಾರು ರೀತಿಯಿಂದ ನಡ್ತಿದ್ದಾರೆ. ಒಂದು ಬಾಸ್ಕೆಟ್ ತಂದು ನಡೋದು, ಇನ್ನೊಂದು ಮೇಲೆ ತುದಿ ಚಿಗುರು ಹೋಗ್ತದೆ ಅದನ್ನ ಒಂದು 2 ಅಡಿ ಮಾಡಿ ನಡೆದು ನೋಡಿದ್ದೀನಿ ನಾನು. ಅದು ಸಮೇತ ಬಹಳ ಬೇಗ ಇದು ಕೊಡುತ್ತೆ. ಅದ್ರ ಜೊತೆಗೆ ಕೆಳಗಡೆ ನೆಲದಲ್ಲಿ ಹಬ್ಬ ನಿಂತದ್ದು 5 ಅಡಿಗೆ ಕಟ್ ಮಾಡಿ ನೆಟ್ಟಿರ್ತಾರೆ. ಓಡ್ಕವಲು ಅಂತಾರಲ್ಲ, ಆ ರೀತಿ. ಹೌದು, ಮರಕ್ಕೆ ಹಬ್ಬಿಸ್ತಾರೆ, ಅದು ತುಂಬಾ ಬೇಗ ಬರುತ್ತೆ. ಮತ್ತೆ ಕೆಲವರು ಗೂಟ ಹೊಡ್ಕೊಂಡು ಅದಕ್ಕೆ ಸುತ್ತಕೊಂಡು ಬಳಸ್ಕೊಳ್ತಾರೆ ಬಳ್ಳಿ. ಹೌದು. ಈಗ ಬಹುಶಃ ಇಸ್ರೇಲ್ ನಾನು ವಾಟ್ಸಪ್ ನೋಡಿದಾಗ RCC ಪೋಲು ಮತ್ತೆ ಈ ಅಡಿಕೆ ಮರಕ್ಕೆ ಸಮೇತ ಶೇಡ್ ನೆಟ್ಟನ್ನು ಸುತ್ತಿ ಅದರೊಳಗೆ ಈ ತೆಂಗಿನ ಮರದ ಪುಡಿ ಅದನ್ನು ತುಂಬಿಸಿ ಅದಕ್ಕೂ ಬಿಟ್ಟು ಬೆಳೆಸ್ತಿದ್ದಾರೆ. ಅದಕ್ಕೆ ನೀರು ಮತ್ತೆ ಬೆಳಕು ಬಹಳ ಮುಖ್ಯ ಅಲ್ಲಿ. ಅಂದ್ರೆ ಈ ಕರಿಮೆಣಸಿಗೆ ನೀರು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹೌದು, ನೀರು ಬಹಳ ಮುಖ್ಯ. ನೀರು ಹೆಚ್ಚಿನ ಆಗಬಾರದು, ಕಡಿಮೆ ಹೆಚ್ಚಿನ ಆಗಬಾರದು, ಕಡಿಮೆ ಆಗಬಾರದು. ಆದ್ರೆ ಮಳೆಗಾಲ ನೋಡ್ಕೊಂಡು ಇದು ಮಾಡ್ಬೇಕಾಗುತ್ತೆ. ಈಗ ನಂದೇ ಒಂದು ಉದಾಹರಣೆ ಹೇಳಿದ್ರೆ, ನಮ್ಮ ಮನೆ RCC ಮೇಲಿಂದ ಶೆಡ್ಡಿಗೆ ನೀರು ಬೀಳ್ತಿತ್ತು. ಶೆಡ್ ಶೀಟಿಂದ ಹೋಗಿ ಒಂದು ಅಡಿಕೆ ಮರದ ಬುಡದಲ್ಲಿದ್ದ ಇದಕ್ಕೆ ಬೀಳ್ತಾ ಇತ್ತು ಕರಿಮೆಣಸಿಗೆ. ಅದು ದಿನ ನೋಡುವಾಗ ನನಗೆ ಖುಷಿ ಕಾಣ್ತಿತ್ತು. ಒಂದು ದಿನ ನೋಡ್ತಿದ್ದೀನಿ ಎಲ್ಲ ಎಲೆಗಳು ಕಪ್ಪಾಗ್ತಿದೆ ಈ ವರ್ಷ ಮಳೆಗಾಲದಲ್ಲಿ. ಅಷ್ಟು ನನ್ನ ಸ್ನೇಹಿತ ಯಾರು ಹೇಳಿದ್ ನೆನಪಾಯ್ತು ನನಗೆ, ಅದಕ್ಕೆ ಏನು ಔಷಧಿ ಬೇಡ, ಬ್ಲೀಚಿಂಗ್ ಪೌಡರ್ ಅಥವಾ ಸೋಪ್ ವಾಟರ್ ಅದನ್ನ ನೀರು ಮಾಡಿ ಹಾಕಿ. ನನಗೆ ತಕ್ಷಣ ಏನು ಔಷಧಿ ಸಿಕ್ಕಲಿಲ್ಲ. ಸೋಪ್ ಪೌಡರ್ನೇ ಹಾಕಿ ಅದರ ಸುತ್ತ 3 ಸಿಮೆಂಟ್ ಚೀಲ ಮುಚ್ಚಿದೆ. ಆದ್ರೆ ಬಳ್ಳಿ ಸಾಯಿಲೇ ಇಲ್ಲ. ಆದ್ರೆ ನಾವು ಏನು ಮುಟ್ಟದೇ ಹೋಗಿದ್ರೆ ಅದು ಹಾಗೆ ಸತ್ತೋಗ್ತಿತ್ತು. ನೀರ್ ಜಾಸ್ತಿ ಆಗಿ ಅದಕ್ಕೆ ಈಗ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಕೇಳಿದೆ ನಾನು, ಒಂದ್ಸತಿ ಏನ್ ಹದ ಮಳೆ ಬಂದ ನಂತರ ಅದರ ಸುತ್ತು ಪ್ಲಾಸ್ಟಿಕ್ ಚೀಲ ಹಾಕ್ತಾರೆ ಅಂತ ಹೇಳಿ, ಅದು ಹಾಕುದು ಬಹಳ ಒಳ್ಳೇದು. ವೇಸ್ಟ್ ಸಿಮೆಂಟ್ ಚೀಲಗಳು ಸಿಗುತ್ತೆ ಮತ್ತೆ ಪ್ಲಾಸ್ಟಿಕ್ ಚೀಲ ತಂದು ಹಾಕೋದು, ನಾವು ಅದನ್ನ ಉಳಿಸ್ಕೊಳ್ಬಹುದು ಬಳ್ಳಿ. ಅಂದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಅಲ್ಲಿಂತಲ್ಲ ಮಳೆ ಹಾಗೆ ಬರ್ತದೆ ಅದು, ಹಾಗೆ ಒಂದ್ಸತಿ ಹದ ಮಳೆ ಶೀತ ಆಗ್ಬಿಟ್ಟು ಸಾಕು ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ ವಾತಾವರಣದಲ್ಲಿ ಇರುತ್ತೆ. ನಾವು ಹೆಚ್ಚು ತೇವಾಂಶ ಅಲ್ಲಿ ನಿಲ್ದಂಗೆ ನೋಡ್ಕೋಬೇಕು ಮಳೆಗಾಲದಲ್ಲಿ ಅದಕ್ಕೆ ಈ ಪ್ಲಾಸ್ಟಿಕ್ ಶೀಟ್ ಹಾಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಏನಂದ್ರೆ ಆ ಸಂದರ್ಭದಲ್ಲಿ ನಾವೇನು ತರಗೆಲೆಗಳೆಲ್ಲ ಹಾಕಿರ್ತೀವಲ್ಲ ಅದನ್ನ ತೆಗಿಬೇಕಾಗುತ್ತೆ. ಹೌದು, ಸುರು ಮಳೆ ಏನು ಯಾವಾಗ ನೀರು ಹದ ಮಳೆ ಸಿಕ್ತು ಅಂತ ಹೇಳಿದಾಗ ಎಲ್ಲ ತರಗೆಲೆ ಅಂತ ತೆಗೆದು ಕ್ಲೀನ್ ಮಾಡಿಬಿಡ್ಬೇಕು. ಮತ್ತೆ ಚಳಿಗಾಲ ಮಳೆಗಾಲ ಏನು ಮುಗಿತಾ ಬಂತು ಅಂತ ಹೇಳಿದಾಗ ಒಂದೆರಡು ಮಳೆ ಸಿಕ್ಕಿದ ಪರವಾಗಿಲ್ಲ, ಆಗ ಸುತ್ತಲೂ ಏನು ಹಿರಿತೆ ಮಾಡಿ ಅದರ ಮಣ್ಣು ಮತ್ತೆ ದರಗಳನ್ನ ಹಾಕಿ ಮುಚ್ಚೋದು ಬಹಳ ಒಳ್ಳೇದು. ತೇವಾಂಶ ಸಂರಕ್ಷಣೆ ಮಾಡುತ್ತೆ, ಆಗ ಬಳ್ಳಿಗೆ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಏನೋ ನೀರಿನ ಅವಶ್ಯಕತೆ ಇರಲ್ಲ. ಮತ್ತೆ ಯಾವಾಗ ನೀರ್ ಕೊಡ್ಬೇಕಾಗುತ್ತೆ ಕರಿಮೆಣಸಿನ ಬಳ್ಳಿಗಳಿಗೆ? ಅದು ಸಾಮಾನ್ಯ ನೆಲ ಏನು ಒಣಗುತ್ತೆ ಆ ಟೈಮ್ ಸಮಯ ನೋಡಿ ಕೊಡ್ಬೇಕಾಗುತ್ತೆ. ಅದು ಬಳ್ಳಿ ನೋಡಿದ್ರೆ ಗೊತ್ತಾಗ್ತದೆ ಸಾಮಾನ್ಯ ರೈತನಿಗೆ, ಅದು ಹೇಳ್ತಾರೆ ಗಿಡಗಳು ಮಾತಾಡ್ತಾನೆ ಅದು ಸತ್ಯ. ಅದು ನಾವು ದಿನ ನೋಡ್ತಿದ್ದಾಗ ಗೊತ್ತಾಗ್ತದೆ ರೋಗ ಬರ್ತದ ಅಥವಾ ನೀರ್ ಬೇಕೋ, ನೀರ್ ಕೊಟ್ಟಾಗ ಇದಾಗ್ತದೆ. ಈಗ ಸಾಧಾರಣವಾಗಿ ನಮ್ಮ ಕೊಡಗು ಜಿಲ್ಲೆಯ ಒಂದು ಸನ್ನಿವೇಶ ನೋಡಿದಾಗ ನವೆಂಬರ್ ತಿಂಗಳಿಂದ ಸಾಕಷ್ಟು ಒಣ ವಾತಾವರಣ ಇರುತ್ತೆ, ಅವಾಗ ಒಂದು ನೀರು ಕೊಡ್ಬೇಕಾಗತ್ತ? ಹೌದು, ಈಗಾಗಲೇ ನಮ್ದು ಒಂದು ಟ್ರಿಪ್ ನೀರು ಕೊಟ್ಟ ಆಯ್ತು. ನಾವು ಕೆಲವಡೆಗೆ ಬಿಂದಿಗೆಲೆ ಪೈಪ್ ಅಲ್ಲಿ ಹಾಕಿ ಕೊಡ್ತೀರಾ ನೀರ್ನ? ನೀರು ಬದಲು ಒಂದು ವಾರಕ್ಕೆ ಒಂದ್ಸತಿ ಕೊಡ್ಬೇಕಾಗತ್ತೆ. ಒಂದ್ ಎರಡ್ ಸತಿ ಕೊಟ್ಟ ಮೇಲೆ ಮತ್ತೆ 15 ದಿವಸಕ್ಕೆ ಒಂದ್ಸತಿ ಕೊಟ್ಟರು ಸಾಕಾಗುತ್ತೆ. ಮತ್ತೆ ಲೇಟ್ ಮಾಡಿ ಕೊಟ್ಟಾಗ ಅದು ಬೇಸಿಗೆ ಮತ್ತು ನೀರಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಮತ್ತೆ ಮಳೆ ಇಲ್ದಾಗ ನೀರ್ ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ? ಅದು ಗಿಡದ ಬೆಳವಣಿಗೆ ಅದ್ ನಿಲ್ಲದೇ ಇಲ್ಲ, ನಡೀತಾನೆ ಇರುತ್ತೆ. ಅದರ ಒಳಗಡೆ ಬೇರಿಗೆ ಏನು ತೊಂದರೆ ಆಗುದಿಲ್ಲ, ರೋಗಗಳಿಂದ ದೂರ ಆಗುತ್ತೆ ಮತ್ತೆ ಆರೋಗ್ಯವಾಗಿ ಇರುತ್ತೆ. ಗಿಡದ ಬೆಳವಣಿಗೆಗೆ ಅನುಕೂಲ ಆಗುತ್ತೋ ಅಥವಾ ಕಾಳುಗಳು? ಗಿಡ ಕಾಳು ಎಲ್ಲಾನು, ಗಿಡ ಬೆಳವಣಿಗೆ ಆದ್ರೆ ಕಾಳು ಆಗ್ತದೆ, ಎಲ್ಲಾನು ಬೆಳವಣಿಗೆ ಅನುಕೂಲ ಆಗುತ್ತೆ. ಕಾಳುಗಳು ಕೊತ್ತಲು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಮತ್ತೆ ಮಳೆಗಾಲ ಯಾವಾಗ ಶುರು ಆಯ್ತು ಅದ್ ಬಳ್ಳಿನ ಸರಿಯಾಗಿ ಅದನ್ನ ಆಕಾರ ಕೊಟ್ಟು ಕಟ್ಟಬೇಕಾಗ್ತದೆ. ಮರಕ್ಕೆ ಮರಕ್ಕೆ ಹಬ್ಬಿಸ್ಬೇಕು, ಹಬ್ಬಿಸೋದಿಲ್ಲ, ಹಗ್ಗಕ್ಕೆ ಕಟ್ಟಬೇಕಾಗುತ್ತೆ. ಈಗ ಸ್ಟ್ಯಾಪ್ಲರ್ ಎಲ್ಲ ಬಂದಿದೆ ಪಿನ್ನೋಡಿ ಅಂತ, ಅದು ಬಹಳ ವರ್ಷ ಆಯ್ತು ಬಂದು, ಅದು ಬಹಳ ಈಸಿ ಆಗ್ತದೆ ಸ್ಟ್ಯಾಪ್ಲರ್. ಈ ಪ್ಲೈವುಡ್ ಶೀಟ್ ಕೆಲಸ ಮಾಡೋದ್ರಲ್ಲಿ ಇರುತ್ತೆ, ಅದು ಪಿನ್ ನೋಡಿದಾಗ ಬಹಳ ಈಸಿ ಆಗ್ತದೆ. ಯಾವಾಗ ಹೂ ಬಿಡುತ್ತೆ ಇದು ಕರಿಮೆಣಸು? ಹೂ ಒಂದು ಹದ ಮಳೆ ಒಂದು 2-3 ಇಂಚ್ ಮಳೆ ಬಂದ ಬರ್ತದೆ. ನಮ್ಮಲ್ಲಿ ಹೂ ಮಳೆ ಎಲ್ಲ ಬರುತ್ತಲ್ಲ, ಹೂ ಮಳೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಸೀಸನ್ ಸಿಕ್ಬೇಕಾಗುತ್ತೆ, ಒಳ್ಳೆ ನೀರು, ಒಳ್ಳೆ ನೀರು, ಒಳ್ಳೆ ಮಳೆ ಆದಾಗ ಮಾತ್ರ. ಇದು 5-6 ಇಂಚ್ ಮಳೆ ಆದಾಗ ಹೂ ಬಿಡ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಈಗ ಮೇ ತಿಂಗಳು ಕೊನೆಯ ಜೂನ್ ಅಂತ ಮತ್ತೆ ಹೂ ಬಿಡುವಾಗನು ಅದು ಪರಾಗಸ್ಪರ್ಶ ಆಗ್ಬೇಕಾದ್ರೆ ಮೇಲಿಂದ ಮತ್ತೆ ನೀರು ಸಿಕ್ಲೇಬೇಕಾಗುತ್ತೆ. ಅದಕ್ಕೆ ಮಳೆ ಬರಬೇಕಾ? ಹಾ, ಮತ್ತೆ ಬರಬೇಕು. ಅದಕ್ಕೆ ಸ್ಪ್ರಿಂಕ್ಲರ್ ಮಾಡಿದ್ರು ಆಗುತ್ತೆ, ಮೇಲಿಂದು ಬಂದ್ರೆ ಒಳ್ಳೇದು. ಮತ್ತೆ ಬಿರು ಬೇಸಿಗೆ ಇರುತ್ತೆ. ನಾವು ನೋಡ್ದಂಗೆ ಕೊಡಗು ಜಿಲ್ಲೆ ಸನ್ನಿವೇಶದಲ್ಲಿ ಮಾರ್ಚ್ ಸ್ವಲ್ಪ ಕೊನೆ ಆಗ್ತಿದ್ದಂಗೆ ವಿಪರೀತ ಬಿಸಿಲಿರುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ. ಅವಾಗ್ಲೂ ನೀರು ಕೊಡ್ಲೇಬೇಕಾಗತ್ತಲ್ವ? ಅದಕ್ಕೆ ಶೀತ ಇದ್ದೇ ಇರ್ಬೇಕಾಗ್ತದೆ, ಶೀತ ಇರ್ಲೇಬೇಕಾಗುತ್ತೆ. ಅವಾಗ ಕೊತ್ತುಗಳು ಕೂಡ ಚೆನ್ನಾಗಿ ಇಡಬೇಕಾಗುತ್ತೆ. ನಾವು ಅವಾಗ ನೀರು ಕೊಡಲಿಲ್ಲ ಅಂದ್ರೆ ಮತ್ತೆ ಕೊತ್ತುಗಳು ಬಿದ್ದೋಗ ಸಾಧ್ಯತೆ ಇರುತ್ತೆ. ಮಳೆ ಬರ್ಲಿಕ್ಕೆ ಮೊದಲು ನೀರು ಕೊಟ್ಟಿದ್ರೆ ಆ ಕೊತ್ತು ಬೀಳುವುದಿಲ್ಲ, ಅದು ಮಳೆಗೆ ಪ್ರಿಪೇರ್ ಆಗಿರ್ತದೆ. ನೀರು ಕೊಡದೇ ಇದ್ರೆ ಸಡನ್ ಮಳೆ ಬಂದಾಗ ಅದಕ್ಕೆ ತಡ್ಕೊಳ್ಲಿಕ್ಕೆ ಆಗಲ್ಲ, ಕೊತ್ತು ಬರುತ್ತೆ, ಕೊತ್ತು ಬಿದ್ದೋಗುತ್ತೆ, ಕೊತ್ತು ಬಿದ್ದೋಗುತ್ತೆ. ಆಮೇಲೆ ಕೊತ್ತುಗಳು ಬಂದ್ರು ಸರಿಯಾಗಿ ಹಿಡಿಯಲ್ಲ, ಇಲ್ಲ ಅದು ಬಂದ್ರು ಬಿದ್ದೋಗದೆ ಜಾಸ್ತಿ ಆಗುತ್ತೆ. ಮತ್ತೆ ಪರಾಗಸ್ಪರ್ಶನೂ ಚೆನ್ನಾಗಲ್ಲ, ಆಗುದಿಲ್ಲ. ಗಂಡು ಹೂವು ಹೆಣ್ಣು ಸರಿ ಆಗದಲ್ಲ ಬಿದ್ದು ಹೋಗುತ್ತೆ ಅಂತ ಹೂವು ಅದಲ್ಲೇ ಇರ್ತದೆ, ಗಂಡು ಮತ್ತು ಹೆಣ್ಣಿನ ಭಾಗ. ಒಂದ್ ನೀರು ಬರೋದು ಮುಖ್ಯ. ಮತ್ತೆ ಮರದಲ್ಲಿ ಏನ್ ಬಳ್ಳಿ ಹಬ್ಬಿರ್ತದೆ ಅದಕ್ಕೆ ಮೇಲ್ಗಡೆಯಿಂದ ಬೇರೆ ಬಿಸಿಲು ಬೀಳ್ಬೇಕು, ಸೈಡ್ ಮೇಲಿಂದ ಬರಬೇಕು. ಮತ್ತೆ ಇಬ್ಬನಿ ಮಂಜು ಸಮೇತ ಈಗ ಬರುವಂತ ಮಂಜು ಸಮೇತ ಅದಕ್ಕೆ ಸಹಾಯ ಮಾಡುತ್ತೆ ಮರ ಓಪನ್ ಕೊಟ್ಟಿದ್ರೆ. ಸಾಧಾರಣವಾಗಿ ಯಾವಾಗ ಕೊಯ್ಲಿ ಬರುತ್ತೆ ಈ ಕರಿಮೆಣಸು? ಸಾಮಾನ್ಯ ಏಪ್ರಿಲ್ ನಂತರ ಮಾರ್ಚ್ ಮಂತ್. ಅದು ಏನು ಅದು ಹೂ ಬಂದಾಗೆ ಇರ್ತದೆ. ಅಂದ್ರೆ ನಮ್ಮ ನೀರಿನ ಅನುಕೂಲತೆ ರೋಬಸ್ಟ ಕಾಫಿ ಕೊಯ್ಲಾದ್ಮೇಲೆ ಎಲ್ಲ ಆಗ್ತಾರೆ. ಹೌದು, ಮತ್ತೆ ಸುಣ್ಣ ಕೊಡೋದು ಬಹಳ ಅಗತ್ಯ. ಕೊಡ್ತೀರಾ ನೀವು ಸುಣ್ಣ? ಸುಣ್ಣ ಅದು ನಾನು ಹೇಳಿದೆಲ್ಲ, ಅದ ಮಳೆ ಬರ್ಲಿಕ್ಕೆ ಮೊದಲು ಕೊಟ್ಟರು ಆಗ್ತದೆ, ಅಥವಾ ಗಿಡ ಸುತ್ತು ಒಂದು ಕನಿಷ್ಠ ದೊಡ್ಡ ಬಳ್ಳಿಗೆ ಆದ್ರೆ ಒಂದು 1/4 ಕೆಜಿಯಷ್ಟು. ಮತ್ತೆ ಅದರ ಶಕ್ತಿ ಅನುಸಾರ ಆ ಬಳ್ಳಿ ಏನ್ ಸೈಜ್ ಇದೆ ಅಷ್ಟು ನೋಡಿ ಕಡಿಮೆ ಮಾಡ್ತಾ ರೌಂಡ್ ಸುಣ್ಣ ಹಾಕೋದು ಬಹಳ ಮುಖ್ಯ. ಮತ್ತು ಗೊಬ್ಬರನು ಕೊಡ್ಬೇಕಾಗತ್ತೆ? ಗೊಬ್ಬರನು ಕೊಡ್ತೀವಿ ಸುಣ್ಣ ಹಾಕಿ ಒಂದು 15 ತಿಂಗಳ ನಂತರ ಕೊಡ್ಬೇಕಾಗುತ್ತೆ. ಅಂದ್ರೆ ಒಂದು 15 ದಿನ ಅಥವಾ 1 ತಿಂಗಳು. ಹೌದು, ಅದಾದ್ಮೇಲೆ ಗೊಬ್ಬರ ಕೊಡ್ಬೇಕು. ಅದು ಒಟ್ಟಿಗೆ ಗೊಬ್ಬರ ಕೊಡ್ಬೋದು ಮತ್ತೆ ಕಾಂಪೋಸ್ಟ್ ಕೊಡ್ಬೋದು. ಕೆಲವರು ಏನ್ ಮಾಡ್ತಾರೆ, ಸುಣ್ಣ ಕೊಟ್ಟ ತಕ್ಷಣ ಗೊಬ್ಬರ ಕೊಟ್ಬಿಟ್ರೆ ಅದು ಸಿಗೋದಿಲ್ಲ. ಇಲ್ಲ, ಅದು ತಿಂದೋಗ್ತದೆ, ಸುಟ್ಟೋಗ್ತದೆ. ಏನು ಪ್ರಯೋಜನ ಆಗಲ್ಲ, ಯಾಕಂದ್ರೆ ಗಿಡಗಳಿಗೆ ಸಿಗೋದೇ ಇಲ್ಲ. ಯಾಕೆಂದ್ರೆ ಮಣ್ಣಿನ ರಸಸಾರ ಅದು ಹೊಂದಾಣಿಕೆ ಆಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಕೊಡ್ಲೇಬಾರದು. ಈ ಕಾಪರ್ ಸಲ್ಫೇಟ್ ಸುಣ್ಣ ಮಿಕ್ಸ್ ಮಾಡಿದ್ರೆ ಹಾಗೆ ಬರ್ನ್ ಆಗುತ್ತೆ, ಹಾಗೆ ಅದು ಬರ್ನ್ ಆಗುತ್ತೆ. ಕನಿಷ್ಠ 3 ವಾರ, ಹೌದು 3-4 ವಾರ ಬಿಟ್ಟು ಮಾಡಬೇಕು. ಒಂದು ಅಂತರ ಇರಬೇಕು, ಹೌದು, ಸುಣ್ಣ ಕೊಡೋದಕ್ಕೂ ಗೊಬ್ಬರ ಕೊಡೋದು. ಹೌದು, ಅದು ನಮ್ಮ ತಜ್ಞರು ಕೂಡ ಹೇಳ್ತಲೇ ಇರ್ತಾರೆ. ಸರಿ, ಹೌದು. ಅಂದ್ರೆ ಕೊಯ್ಲು ಹೇಗೆ ಮಾಡ್ಕೊಳ್ತೀರಾ, ಅಂದ್ರೆ ಗೊಂಚಲನ್ನೇ ಕೊಯ್ಲು ಬಿಡೋದಾ? ಅದು ಆ ಗೊಂಚಲ್ನ ಮೊದಲು ಎಲ್ಲ ಹಣ್ಣಾಗಿದ್ದ ಬೇರೆ ಬೇರೆ ಆಯ್ತಾ ಇದ್ರು. ಈ ಜನಗಳ ಪ್ರಾಬ್ಲಮ್ ಆದ ಸಮಸ್ಯೆ ಇರೋದ್ರಿಂದ ಎಲ್ಲಾನು ಒಂದೇ ಸತಿ ಕುಯ್ತಾರೆ. ಮತ್ತೆ ಒಣಗಿಸ್ಬೇಕಾಗತ್ತೆ. ಹೌದು, ಒಂದು 50% ಹಣ್ಣಾಗ್ಬೇಕು ಗಿಡದಲ್ಲಿ, ಅದರಿಂದ ಕ್ವಾಲಿಟಿ ಇರುತ್ತೆ. ಅದು ಎಷ್ಟು ಸರಿ ಕೊಯ್ಲು ಮಾಡ್ಕೋಬೇಕಾಗತ್ತೆ? 2 ಸತಿ ಮಾಡಿದ್ರೆ ಒಳ್ಳೇದು. ಅಂತೂ ಜನಗಳ ಸಮಸ್ಯೆಯಿಂದ ಒಂದೇ ಸತಿ ಕೊಯ್ಲು ಮಾಡ್ತಾರೆ. ಮತ್ತೆ ಈಗೆಲ್ಲ ಡಿಕೋನ್ ಮಿಷಿನ್ ಬಂದಿದೆ, ಹಾಗಾಗಿ ಸ್ವಲ್ಪದಲ್ಲೇ ಇದಾಗ್ತದೆ. ಅಂದ್ರೆ ಆ ಗೊಂಚಲು ಕೊಯ್ಕೊಂಡು ಮತ್ತೆ ಬೀಜಗಳನ್ನು ನಾವು ಬೇರ್ಪಡಿಸ್ಕೋಬೇಕು. ಹೌದು, ಮಿಷಿನ್ ಬಂದಿದೆ ಅದಕ್ಕೆಲ್ಲ. ಒಂದೊಂದು ಕರಿಮೆಣಸಿನ ಹಣ್ಣುಗಳನ್ನ ಬೇರ್ಪಡಿಸ್ಕೋಬೇಕು, ಮತ್ತೆ ಅವುಗಳನ್ನ ಒಣಗಿಸ್ಬೇಕಾಗುತ್ತೆ. ಹೌದು, ಎಷ್ಟು ದಿನ ಒಣಗಿಸ್ಬೇಕು? ಅದು 2-3 ಬಿಸಿಲು ಬೇಕಾಗ್ತದೆ ಸರಿಯಾಗಿದ್ರೆ. ಅದು ನಾವೇನ್ ಮಾಡ್ತೀವಿ ಅಂತಲ್ಲ, ಬೀಜ ಏನ್ ಬಿಡಿಸಿದ ಮೇಲೆ ಚೀಲದಲ್ಲಿ ಕಟ್ಟಿ ಹಾಗೆ ಇಟ್ಬಿಡ್ತೀವಿ, ಅದು ಕಪ್ಪಾಗ್ತದೆ. ಈಗ ನಾನು ಕಾಫಿ ಹಾಗೆ ಕಪ್ಪಾದ್ರೆ ಬೇಗ ಒಣಗುತ್ತೆ, ಹಾಗೆ ಇದು ಒಣಗುತ್ತೆ, ಮತ್ತೆ ಎಲ್ಲ ಒಂದೇ ರೀತಿ ಕಲರ್ ಬರುತ್ತೆ. ಮತ್ತೆ ಬಿಸಿ ನೀರಿಗೂ ಹಾಕಿ ನಾವು ತೆಗೆದದ್ದು ಉಂಟು, ಒಂದೇ ಕಲರ್ ಬರಲಿ ಬೇಗ ಒಣಗಲಿ ಅಂತ. ಅನುಕೂಲ ಆಗುತ್ತೆ, ಅದು ಆಗ್ತದೆ ಆಗ್ತದೆ, ಅದ್ರ ಕೆಲಸ ಜಾಸ್ತಿ ಹಿಡಿತದೆ, ಕೆಲಸ ಜಾಸ್ತಿ. ತಮಗೆ ಇಳುವರಿ ಹೇಗೆ ಬರ್ತಾ ಇದೆ ಲಕ್ಷ್ಮಣ್ ಅವರು ಕರಿಮೆಣಸಿನಲ್ಲಿ? ಅದು ಬಳ್ಳಿಗೆ ಕನಿಷ್ಠ 1-2 ಕೆಜಿ, ಅದು ಹೀಗಿಂತಿಲ್ಲ, ಬಳ್ಳಿ ಹಾಗೆ ಬೆಳೆದಿರುತ್ತೆ, ಆ ಮರದ ಸೈಜ್ ಮೇಲೆ ಹೋಗಿರುತ್ತೆ. ಆ ತರ ಮೊದಲು ನಮ್ಮಲ್ಲಿ 2018 ಮೊದಲು ಮಳೆಗೆ ಮೊದಲು 5 ಟನ್ ಮೆಣಸು ಕೊಯ್ತಿದ್ವು, ಈಗ ಅದು 1.5-2 ಟನ್ ಬಂದಿದೆ, ಕಡಿಮೆ ಆಗ್ಬಿಟ್ಟಿದೆ. ಹೌದೌದು, ಅದು ಒಳ್ಳೆ ಬೆಲೆ ಸಿಗ್ತಾ ಇದೆ. ಒಳ್ಳೆ ಬೆಲೆ ಒಳ್ಳೆ ಬೆಲೆ ಸಿಗ್ತದೆ. ಈಗ ರೈತರು ಅನುಕೂಲಕರವಾಗಿ ಜೀವನ ನಡೆಸಲಿಕ್ಕೆ ಧಾರಾಳ ಸಾಕಾಗುತ್ತೆ. ಕಾಫಿ ಜೊತೆಗೆ ಇದೊಂದು ಪೂರಕವಾದ ಬೆಳೆ. ಹೌದೌದು, ಕಾಫಿ ಮತ್ತೆ ಅಡಿಕೆಗೂ ಹಪ್ಸ್ಬಹುದು. ಇದು ಅಡಿಕೆಗೂ ಹಪ್ಸ್ಬಹುದು. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಶೇಡ್ ನೆಟ್ ಅನ್ನು ಸುತ್ತಿ ಅದಕ್ಕೆ ಮೇಲೆ ಹಬ್ಬಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಡ್ರಿಪ್ ನೀರು ಕೊಟ್ಟಾಗ ಅದು ತನ್ನಷ್ಟಿಗೆ ಬೆಳೀತದೆ. ಒಟ್ಟಾರೆ ನಿಮಗೆ ಈ ಕರಿಮೆಣಸು ಒಳ್ಳೆ ಕೈ ಹಿಡಿದಿದೆ ಅಂತ ಹೇಳ್ಬೋದು. ಖಂಡಿತ, ಕಾಫಿಗಿಂತಲೂ ಕರಿಮೆಣಸೇ ಲಾಭದಾಯಕ. ಬರೀ ಅದನ್ನೇ ಮಾಡಿದ್ರೂ ಆಗುತ್ತೆ. ಈಗ ನಾವು ಕಾಫಿ ಬೇಕು ಕರಿಮೆಣಸು ಅಂತ ಹೇಳಿದ್ರೆ ಆಗುದಿಲ್ಲ. ಏನು ಮೆಣಸಿನ ಬಳ್ಳಿ ಇದೆ ಆ ಭಾಗದಲ್ಲಿ ಕಾಫಿ ಗಿಡ ಇದ್ರೆ ಅದರ ಅರ್ಧ ಭಾಗ ನಾನು ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಯಾಕೆಂದ್ರೆ ಗಾಳಿ ಬೆಳಕು ಬಹಳ ಮುಖ್ಯ, ಅದಕ್ಕೆ ನೀರೆಷ್ಟು ಮುಖ್ಯನೇ ಅಷ್ಟೇ ಗಾಳಿ ಬೆಳಕು ಸಮೇತ ಮುಖ್ಯ. ಸ್ವಲ್ಪ ರೋಗಗಳು ಕಾಟೆ ಸ್ವಲ್ಪ ಇದೆ ಇದಕ್ಕೆ. ಅಂತ ರೋಗ ಅಂತ ಕಾಣುದಿಲ್ಲ. ಇದು ಇದ್ರ ಬಳ್ಳಿ ಒಣಗೋದು, ಬಳ್ಳಿ ಒಣಗೋದು ಕಾರಣ ಅಂತ ಹೇಳಿದ್ರೆ ನನಗೆ ಅದು ಗೊತ್ತಾಗಲಿಲ್ಲ. ನಿನ್ನೆಲ್ಲ ಸೀತೆ ಇರುವುದಿಲ್ಲ, ಬಳ್ಳಿ ಸತ್ತೋಗಿರುತ್ತೆ, ಮಳೆ ಬಂದ ಮೇಲೆ ಗೊತ್ತಾಗ್ತದೆ ಅಷ್ಟೇನೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಮಳೆ ನಿಂತ ಮೇಲೂ ಹಳದಿ ಆಗ್ಬಿಟ್ಟು ಬಳ್ಳಿ ಇಲ್ಲ, ಮೊದಲೇ ರೋಗ ಬಂದಿರುತ್ತೆ, ಮೊದಲೇ ರೋಗ ಬಂದಿರುತ್ತೆ, ನಾವು ನೋಡಿರೋದಿಲ್ಲ. ಅದು ಮಳೆ ನಿಂತಾಗ ನೀರು ಯಾವ ಕಡಿಮೆ ಆಯ್ತು ಆಗ ಅದು ತೋರಿಸ್ಕೊಳ್ಳುತ್ತೆ ಹಳದಿ ಆಗ್ಬಿಟ್ಟು. ರೋಗ ಬಂದ್ಮೇಲೆ ನಾವು ನೋಡಿಕೊಂಡು ಅದನ್ನ ತೆಗೆದು ಹೊಸ ಸಸಿನೇ ಹಾಕೋಬೇಕಾಗತ್ತೆ. ಹೌದು, ಆ ತರ ಬಂದಾಗ ಈಗ ಶೀಘ್ರ ಸೊರಗ ರೋಗ, ಸೊರಗ ರೋಗ ಅಂತ, ಶೀಘ್ರ ಸೊರಗ ರೋಗ. ಅದಕ್ಕೆ ನಾನು ಹೇಳಿದಲ್ಲ, ಸೋಪ್ ವಾಟರ್ ಕೊಟ್ಟು ಸಮೇತ ನಿಂತೋಗಿದ್ದು ಇದೆ. ಈಗಂತೂ ಸಾಕಷ್ಟು ಒಳ್ಳೊಳ್ಳೆ ತಳಿಗಳು ಬಂದಿದಾವೆ. ಹೌದು, ಮೊದಲೆಲ್ಲ ಪಣಿಯೂರೇ ಜಾಸ್ತಿ ಬಳಸೋ. ಹೌದು ಹೌದು, ಈಗ ಬೇರೆ ಬೇರೆ ಎಲ್ಲ ತಳಿಗಳು ಬಂದಿದೆ, ಅಭಿವೃದ್ಧಿ ಆಗಿದೆ, ಅವನ್ನು ಕೂಡ ಬಳಸ್ಕೋಬಹುದು. ಅಡಿಕೆ ಏನು ಕೂಡ ನಿಮ್ದು ಮುಖ್ಯವಾದ ಬೆಳೆ. ಎಷ್ಟು ಮರಗಳಿದಾವೆ ಅಡಿಕೆ? 200 ಮರ ಇದೆ. ಎಲ್ಲ ಫಸಲು ಕೊಡ್ತಾರೆ? ಆದ್ರೆ ಕಾಫಿ ತೋಟದ ಒಳಗೆ ಆದ್ರಿಂದ ಸ್ವಲ್ಪ ಫಸಲು ಕಡಿಮೆ ಆಗುತ್ತೆ. ಅದು ಬೆಳೆ ಹುಡ್ಕೊಂಡು ಬಹಳಷ್ಟು ಮೇಲೆ ಬೇರೆ ಜಾಗಕ್ಕಿಂತ ಅದು ಬೇಳೆ ಸ್ಪೀಡ್ ಆಗಿ ಮೇಲೆ ಹೋಗುತ್ತೆ, ಯಾಕಂದ್ರೆ ಸೂರ್ಯನ ಬೆಳೆ ಹುಡ್ಕೊಂಡು ಹೋಗ್ತಾ ಇದೆ. ಏನೇನು ಕ್ರಮ ಅನುಸರಿಸಬೇಕಾಗತ್ತೆ ಅಡಿಕೆ ಬೆಳೆಗೆ? ಅಡಿಕೆ ಬೆಳೆಗೆ ನಾವು ಇದಕ್ಕೇನು ಎಂಪಿಗೆ ಗೊಬ್ಬರ ಕೊಡ್ತೀವಿ, ಅದನ್ನು ಸ್ವಲ್ಪ ಕೊಡ್ತೀವಿ, ಮತ್ತೆ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕ್ಸ್ತೀವಿ, ಮತ್ತೆ ಸುಣ್ಣನೂ ಹಾಕ್ಸ್ತೀವಿ. ನಂತರ ಸಿಂಪರಣೆ ಮಾಡೋದು ಇದೆಯಾ ಏನಾದರೂ? ಇಲ್ಲ, ಮಾಡಿದ್ದೆ ಒಂದ್ಸರ್ತಿ, ಕೊಳೆ ರೋಗ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಈಗ ಬಹಳಷ್ಟು ಕಾಫಿ ತೋಟದಲ್ಲಿ ಎತ್ತರಕ್ಕೆ ಮಾಡೋದ್ರಿಂದ ಬೋರ್ಡ್ ಸ್ಪ್ರಿಂಕ್ಲರ್ ಮಾಡ್ಲಿಕ್ಕೆ ಕಷ್ಟ. ಮಾಡೋದು ಕಷ್ಟ ಅಲ್ವಾ? ಹೌದು, ಯಾಕಂದ್ರೆ ಇವು ಸ್ಥಳೀಯ ತಳಿಗಳು ಬಹಳ ಎತ್ತರಕ್ಕೆ ಹೋಗ್ತವೆ. ಹೌದು, ಮತ್ತೆ ಅದನ್ನ ದೂರ ದೂರ ಹಾಕೋದ್ರಿಂದ ಒಂದು ಮರದಿಂದ ಇನ್ನೊಂದು ಮರಗೆ ಅವ್ನು ಹೋಗ್ಲಿಕ್ಕೂ ಆಗುದಿಲ್ಲ. ಬೇರೆ ಅದೇ ತೋಟ ಆದ್ರೆ ಆಗ್ಬೋದು. ನೀವೇನು ಅದಕ್ಕೆ ಸಿಂಪರಣೆ ಮಾಡ್ತಾ ಇಲ್ಲ? ಇಲ್ಲ, ಇತ್ತೀಚೆಗೆ ಮಾಡ್ತಾ ಇಲ್ಲ. ಮತ್ತೆ ಗೊಬ್ಬರನು ಎಷ್ಟು ವರ್ಷಕ್ಕೆ ಎಷ್ಟು ಸರಿ ಕೊಡ್ತೀರಾ? ವರ್ಷಕ್ಕೆ ಬಂದೊಂದು 2 ಸತಿ ಕೊಡ್ತೀವಿ ನಾವು. ಮತ್ತೆ ಮಣ್ಣು ಒಂದ್ ಸತಿ ಹಾಕಿಸ್ತೀವಿ ಅದಕ್ಕೆ. ಮಣ್ಣು ಕೆರೆಗೋಡ್ ಮಣ್ಣು? ಇಲ್ಲ, ಅಲ್ಲೇ ಚರಣಿ ತೆಗೆಸು ಬದಿಯಿಂದ, ಯಾಕಂದ್ರೆ ಅದ್ರ ಬೇರೆ ಏನು ಬಹಳ ದೂರ ಹೋಗುದಿಲ್ಲ. ಅದರಿಂದ ಸ್ವಲ್ಪ ದೂರದಿಂದ ನೀರು ಕಾಲುವೆ ಇದೆ, ಅದರಿಂದ ಮಣ್ಣು ತೆಗೆಸು ತಗೊಂಡು. ಮತ್ತೆ ನಿಮ್ಮ ತೊಟ್ಲು ಗುಂಡಿಯಲ್ಲಿ ಮಣ್ಣು ಇರುತ್ತಲ್ಲ, ಅದನ್ನು ಹಾಕೋಬಹುದು. ಏನಾದ್ರೂ ಮುಚ್ಚಿಕೊಂಡಿದ್ರೆ ಅದನ್ನು ಕೂಡ ತೆಗೆಸಿ ಹಾಕ್ಬೋದಲ್ವಾ? ಹೌದು, ಹಾಕ್ಬೋದು. ಅದೇ ಸಾಮಾನ್ಯ ಅದೆಲ್ಲ ರಸಸಾರನ ಹೀರ್ಕೊಂಡಿರ್ತೇವೆ ನಾವು. ನಾನು ಒಂದ್ಸತಿ ತೊಟ್ಲು ಗುಂಡಿಯೊಳಗೆ ಇದ್ದಿದ್ನ ನರ್ಸರಿ ಮಾಡಿ ನೋಡಿದೆ. ನರ್ಸರಿ ಮಾಡಿದಾಗ ಅಂತ ಒಳ್ಳೆ ಬೆಳವಣಿಗೆ ಆಗ್ಲೇ ಇಲ್ಲ, ಬರ್ಲಿಲ್ಲ ಬರ್ಲಿಲ್ಲ. ಅಂದ್ರೆ ಆ ಬೇರುಗಳು ಹಾಗೇನೆ ಅದು ರಸ ಹೀರ್ಕೊಳ್ತದೆ. ಅದ್ರೆ ಏನಂದ್ರೆ ಮೇಲ್ಮಣ್ಣು ಸಂರಕ್ಷಣೆ, ಅದು ತೊಟ್ಲು ಗುಂಡಿ ಕೆಲಸ. ಹೌದು, ಅದನ್ನು ಬಳಸ್ಕೋಬಹುದು. ಬಳಸ್ಕೋಬಹುದು. ಇಳುವರಿ ಮಟ್ಟ ಹೇಗಿದೆ ಅಡಿಕೆನಲ್ಲಿ? ಅಡಿಕೆ ನಾವು ಟೋಟಲ್ ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತೀವಿ. ಯಾವಾಗ ಕೊಯ್ಲು ಪ್ರಾರಂಭ ಆಗುತ್ತೆ ಅಡಿಕೆದು? ಅಡಿಕೆ ಈಗ ಸ್ಟಾರ್ಟ್ ಆಗ್ಲಿಕ್ಕೆ ಆಗಿದೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಶುರು ಆಗತ್ತಾ? ನವೆಂಬರ್ ಡಿಸೆಂಬರ್. ನವೆಂಬರ್ ಡಿಸೆಂಬರ್ ಎಷ್ಟು ಸಾರಿ ಕೊಯ್ಲು ಮಾಡ್ಕೋಬೇಕಾಗ? ಒಂದೇ ಸರಿ ಕೊಯ್ದು ಹೋಗ್ತಾರೆ, ಯಾಕೆಂತ ಹೇಳಿದ್ರೆ ಜನಗಳ ಅಭಾವ ಅಲ್ಲ, ಹಾಗಾಗಿ ಅದನ್ನ ಯೋಚನೆ ಮಾಡೋದೇ ಇಲ್ಲ ಅವರು, ಎಲ್ಲ ಒಟ್ಟಿಗೆ ನಮ್ಮ ಕಾಫಿ ಹಾಗೆ ಕುಯ್ತಾರೆ, ಹಾಗೇನೆ ಕುಯ್ದು ಮುಗಿಸೋಕೆ ಹೋಗ್ತಾರೆ. ಅಂದ್ರೆ 200 ಮರ ಅಂದ್ರೆ ಎಷ್ಟಕ್ಕೆ ಕೊಡ್ತೀರಾ ಗುತ್ತಿಗೆಗೆ? 1 ಲಕ್ಷದಿಂದ 1.5 ಲಕ್ಷಕ್ಕೆಲ್ಲ ಹೋಗುತ್ತೆ. ನಿಮಗೆ ಅದೊಂದು ರೀತಿ ಏನು ಕೆಲಸ ಇಲ್ಲದೆ ಪೂರ್ವಾದಾಯ? ಹೌದು. ಮತ್ತೆ ಮಾರುಕಟ್ಟೆನಲ್ಲೂ ಒಳ್ಳೆ ಬೆಲೆ ಇದೆ, ಈಗ ಒಳ್ಳೆ ಬೆಲೆ ಇದೆ. ಮತ್ತೆ ಬಹಳ ಜನ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ವಹಿಸ್ತಾ ಇದ್ದಾರೆ ಆದ್ರೆ ಮುಂದೆ ಹಾಗೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಈಗ ನೋಡಿ, ಮಲೇಷಿಯಾ ಎಲ್ಲ ಕಳಿಸೋದು ಸಿಕ್ಕ ಇಂಪೋರ್ಟ್ ಮಾಡಿಕೊಂಡು ಬಹಳಷ್ಟು ರೇಟ್ ಕಮ್ಮಿ ಆಗಿತ್ತು, ಈಗೇನೋ ಮತ್ತೆ ಆಗಿದೆ. ಅಂದ್ರೆ ಅಂತ ಏನು ಹೆಚ್ಚು ಕೆಲಸ ಇರಲ್ಲ ಇದಕ್ಕೆ? ಇಲ್ಲ, ಕೆಲಸ ಏನೇನು ಇಲ್ಲ, ಏನಂದ್ರೆ ಸ್ಪ್ರೇ ಮಾಡಿಕೊಟ್ರೆ ಸಾಕಾಗ್ತದೆ. ಸ್ಪ್ರೇ ಒಂದ್ಸರಿ ನೀವು ಬೋರ್ಡೋ ಸ್ಪ್ರೇ ಜೂನ್ ಜುಲೈನಲ್ಲಿ ಒಂದು ಮಾಡ್ಕೊಂಡ್ಬಿಟ್ರೆ ಒಂದೆರಡು ಒಳ್ಳೆ ಬೆಲೆ ಸಿಗುತ್ತೆ. ಇದೊಂದು ಪೂರಕ ಬೆಳೆ, ಸುಮ್ಮನೆ ಖಾಲಿ ಬಿಡೋದ್ರ ಬದಲು ಮತ್ತೆ ಒಂದು ಬೆಳೆಯಲ್ಲಿ ಸರಿಯಾಗಿ ಇಳುವರಿ ಬರಲಿಲ್ಲ ಅಂದ್ರೆ ಇದ್ರಲ್ಲಿ ಬರುತ್ತೆ, ಆದಾಯನೂ ಬರುತ್ತೆ. ಅದರಿಂದ ಇದು ಪೂರಕವಾದ ಬೆಳೆ. ಪೂರಕವಾದ ಬೆಳೆ. ತೆಂಗಿನ ಮರಗಳು ಎಷ್ಟಿದಾವೆ? ತೆಂಗಿನ ಮರಗಳು 40 ಇದೆ. ಅದು ಕಾಫಿ ತೋಟದ ಮಧ್ಯೆ ಇರೋದ್ರಿಂದ ಅಂತೊಂದು ಹೇಳುವಷ್ಟು ಇಳುವರಿ ಬರೋದಿಲ್ಲ, ಆದ್ರೆ ಅದರ ಸುತ್ತಮು ಇರುವಂತಹ ಕಾಡು ಜಾತಿ ಮರಗಳನ್ನ ನೆರಳು ತೆಗೆದಾಗ ಅದು ಬರುತ್ತೆ. ಅದು ಬಹಳಷ್ಟು ಬಿಸಿಲು ಮತ್ತು ನೀರು ಇದನ್ನು ಬೇಡುವಂತ ಮರ. ಹೌದೌದು, ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ. ಬಿಸಿಲು ಕೊಡಗಿನಲ್ಲಿ ಈಗ 1 ಎಕರೆಗೆ 15 ಕ್ವಿಂಟಲ್ 20 ಭತ್ತ ಬರೋದಾದ್ರೆ, ಈಗ ನೋಡಿ ಮಂಡ್ಯ ಕಡೆ 81-90 ಕ್ವಿಂಟಲ್ ಹೆಕ್ಟೇರಿಗೆ ಬರ್ತದೆ. ಅಷ್ಟು ಇದನ್ನ 2-3 ಪಟ್ಟು ಹೆಚ್ಚು ಬರುತ್ತೆ, ಯಾಕಂದ್ರೆ ಇಲ್ಲಿ ಕೊಡಗಿನಲ್ಲಿ ಬಿಸಿಲು ಕಡಿಮೆ. ಹೌದೌದು, ಯಾಕಂದ್ರೆ 6 ತಿಂಗಳು ಇಲ್ಲಿ ಮಳೆ ಇದ್ದೇ ಇರುತ್ತೆ, ಮೋಡ ಮುಸುಕಿದಂತ ವಾತಾವರಣ ಇರುತ್ತೆ, ರೋಗಗಳು ಜಾಸ್ತಿ. ಹೌದು, ಹಂಗಾಗತ್ತೆ. ಅಂದ್ರೆ ಈ ಅಡಿಕೆನ ನೀವು ಮುಖ್ಯವಾಗಿ ವಾಣಿಜ್ಯ ಬೆಳೆಯಾಗಿ ಬೆಳ್ಕೊಂಡ್ರೆ, ತೆಂಗನ್ನ ಮುಖ್ಯವಾಗಿ ನೀವು ಎಳ್ನೀರಿಗಾಗಿ ಬಳಸ್ತಿರೋ ಅಥವಾ? ಎಳ್ನೀರಿಗೆ ಜಾಸ್ತಿ ಹೋಗ್ತಾ ಇತ್ತು, ಅದು ಎಳ್ನೀರಾಗಿ ಕೊಡೋದು ಬಹಳ ಲಾಭ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಬಹಳಷ್ಟು ಬರ್ತಾನೆ ಇರ್ತದೆ ಎಳ್ನೀರು, ತೆಗಿತಾ ಇದ್ದಾಗ ಬರ್ತಾ ಇರುತ್ತೆ, ಆದ್ರೆ ಕಾಯಿ ಬಿಟ್ಟಾಗ ಅದು ಸಂಖ್ಯೆ ಕಮ್ಮಿ ಆಗುತ್ತೆ. ಎಳ್ನೀರೇ ಪರವಾಗಿಲ್ಲ, ಎಳ್ನೀರೇ ನೀವು ಹೆಚ್ಚು ಇನ್ನು ಮಾಡ್ತೀರಾ? ಅದಕ್ಕೂ ಏನಾದ್ರು ಗೊಬ್ಬರ ಏನಾದ್ರು? ಹೌದು, ಈ ಕಾಫಿ ತೋಟ ಕೊಡುವಾಗ ಅದಕ್ಕೆ ಸ್ವಲ್ಪ ಕೊಡ್ತೀವಿ, ಕಾಂಪೋಸ್ಟ್ ಏನಾದ್ರು ಇದ್ರೆ ಹಾಕ್ತಿವಿ. ಮತ್ತೆ ಅದಕ್ಕೆ ಅಡಿಕೆ ಗಿಡಗಳಿಗೆ ಗೊಬ್ಬರ ಹಾಕುವಾಗಲೂ ಹಾಕ್ಬೋದು. ಹೌದೌದು, ನೀರಂತೂ ಇದ್ದೇ ಇರಬೇಕು. ನೀರ್ ಬೇಕು ಎಲ್ಲದಕ್ಕೂ, ಈ ಅಡಿಕೆಗೂ ನೀರ್ ಬೇಕಲ್ವಾ? ಹೌದೌದು. ಎಷ್ಟು ದಿನಕ್ಕೊಂದ್ ಸರಿ ನೀರ್ ಕೊಡ್ತೀರಾ ಅಡಿಕೆ? ಅಡಿಕೆಗೆ ನಾವು ಈಗ ಮಳೆಗಾಲದಲ್ಲಿ ಬೇಕಿಲ್ಲ, ಆದ್ರೆ ಬೇಸಿಗೆಯಲ್ಲಿ ಬೇಕಾಗ್ತದೆ. ಬೇಸಿಗೆ ಚಳಿಗಾಲದಲ್ಲಿ ಅದೇ ಮಳೆ ಹೋಯ್ತು, ಬೇಸಿಗೆ ಅತಿ ಬಿರು ಬಿಸಿಲು ನೆಲ ಒಣಗಿದೆ ಅಂತ ಹೇಳಿದ ಸಮಯಕ್ಕೆ ನೀರು ಬೇಕಾಗ್ತದೆ ಅದಕ್ಕೆ, ಇಲ್ಲಾದ್ರೆ ಗಿಡಗಳೆಲ್ಲ ಮಂಕಾಗ್ಬಿಡುತ್ತೆ. ಮತ್ತೆ ತೆಂಗಿಗೂ ಬೇಕೇ ಬೇಕು, ಬಹಳ ಅಗತ್ಯ. ತೆಂಗಿಗೆ ನೀರು ಮತ್ತು ಬಿಸಿಲು ಬಹಳ ಮುಖ್ಯ. ನೀರು ಎಷ್ಟು ಕೊಡ್ತೀರೋ ಅಷ್ಟು ಕಾಯಿ ಬಿಡುತ್ತೆ. 400 ಲೀಟರ್ ಏನೋ ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಇದ್ದಷ್ಟು ಕೊಡ್ಬೋದು. ನಮ್ಮ ಮಣ್ಣು ಕೆಂಪು ಮಣ್ಣಾಗಿದ್ರೆ ವಾರ 10 ದಿನಕ್ಕೊಂದ್ಸರಿ ಕೊಡ್ತಾ ಇದ್ರೆ ಒಳ್ಳೆ ಇದಾಗತ್ತೆ. ಅದು ಬೇಸಿಗೆಯಲ್ಲಂತೂ ಕೊಡ್ಲೇಬೇಕು, ಕೊಡ್ಬೇಕು. ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳು ನೀರನ್ನ ತಪ್ಪಿಸ್ಲೇಬಾರದು. ಅಂದ್ರೆ ಈ ಎಲ್ಲ ಬೆಳೆಗಳ ಒಂದು ಸಂಯೋಜನೆ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಆಗುತ್ತೆ ಲಕ್ಷ್ಮಣ್ ಅವರು? ಒಂದೇ ಬೆಳೆ ಬೆಳೆಯೋದಕ್ಕಿಂತ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರಾ? ನಿತ್ಯ ನಮ್ಮ ಜನಗಳಿಗೂ ಕೆಲಸ ಇರುತ್ತೆ, ನಮಗೆ ಆರ್ಥಿಕ ಸ್ಥಿತಿಗೂ ಅಲ್ಪ ಸ್ವಲ್ಪ ಹಣ ಬರ್ತಾ ಇರ್ತದೆ ಎಲ್ಲ ಕಡೆಯಿಂದಲೂ, ಒಂದಲ್ಲ ಒಂದು ರೀತಿಯಿಂದ ಅನುಕೂಲತೆ ಆಗ್ತಾ ಇರುತ್ತೆ ಆರ್ಥಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ಹೌದೌದು, ಜನಗಳಿಗೂ ಕೆಲಸ ಆಗುತ್ತೆ. ಪೂರ್ಣವಾಗಿ ನಿಮ್ಮಲ್ಲಿ ಕೆಲಸಗಾರರು ಇದ್ದೇ ಇರ್ತಾರೆ ಯಾವಾಗಲೂ? ಇದ್ದಾರೆ, ಮಾಡ್ತಾರೆ, ಇರ್ಬೇಕಾಗ್ತಾ ಇಲ್ಲ. 1 ಎಕರೆ ಕನಿಷ್ಠ ಒಳ್ಳೆ ತೋಟ ಅಥವಾ ಯಾವ್ದೇ ಆಗ್ಬೇಕಂದ್ರೆ 1 ಎಕರೆಗೆ 2 ಇದ್ದೇ ಇರ್ಬೇಕಾಗ್ತದೆ. ನಿಮ್ದು ಒಟ್ಟಾರೆ 30 ಎಕರೆ ಇರದೆ? ಹೌದು, 30 ಕೆಲಸಗಾರರು ಬೇಕಾದೇ ಆಗ್ತಾರೆ. ಒಟ್ಟಾರೆ ಲಾಭದಾಯಕ ಅನ್ಸುತ್ತಾ ಕೃಷಿ? ಕೃಷಿ ಖಂಡಿತ ಲಾಭದಾಯಕ. ಇವತ್ತಿನ ದಿನದಲ್ಲಿ ಸರ್ಕಾರ ಸಹಾಯಧನಗಳು ಅದನ್ನೆಲ್ಲ ಉಪಯೋಗಿಸಿಕೊಂಡಾಗ ಸಾಕಷ್ಟು ಲಾಭದಾಯಕನೇ, ಬೆಲೆ ಜಾಸ್ತಿ ಇದೆ. ಅಡಿಕೆ ತೆಂಗು ಇದಕ್ಕೆಲ್ಲ ಸಿಗ್ತಾ ಇದೆಯಾ ಏನಾದ್ರು? ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಕರಿಮೆಣಸಿಗೆ? ಕರಿಮೆಣಸಿಗೆ ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಇವೆಲ್ಲ ಒಳ್ಳೆ ಬೆಲೆನೂ ಸಿಗ್ತಾ ಇದೆ, ಕರಿಮೆಣಸು ಬೆಲೆನೂ ಇದೆ, ಕರಿಮೆಣಸಿಗೂ ಒಳ್ಳೊಳ್ಳೆ ಬೆಲೆ ಸಿಗ್ತಾ ಇದೆ. ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ, ಈಗ ಇಳುವರಿ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಇಳುವರಿ ಕಡಿಮೆ, ಮಳೆ ಜಾಸ್ತಿ ವ್ಯತ್ಯಾಸದಿಂದಾಗಿ, ಮತ್ತೆ ಬಹಳ ನಮ್ಗೆ ವೈಜ್ಞಾನಿಕವಾಗಿ ನಾವು ನೋಡ್ಕೊಳ್ಳೋದಿಲ್ಲಲ್ಲ, ಹಾಗಾಗಿ ಗಿಡಗಳು ಸಾಯ್ತೆ. ಈಗ ನಾನು ತೊಟ್ಟಿಲು ಗುಂಡಿ ಸಮೇತ ತೆಗೆದ್ರಿಂದ ಒಳ್ಳೆ ಮನಸ್ಸಿಗೆ ರೋಗನೂ ಕಮ್ಮಿ ಆಗಿದೆ. ನಮ್ಮಲ್ಲಿ ಇಷ್ಟು ಮಳೆ ಆದ್ರೂ ಕೊಳೆ ರೋಗ ಕಾಣಲೇ ಇಲ್ಲ ತೋಟದಲ್ಲಿ. ಮತ್ತೆ ನಮ್ಮ ಕಾರ್ಯಕ್ರಮಗಳಿಗೂ ನೀವು ದೂರವಾಣಿ ಕರೆ ಮಾಡ್ತಾ ಇರ್ತೀರಾ? ಹೌದು, ಕೇಳ್ತಾ ಇರ್ತೀರಾ ಕಾರ್ಯಕ್ರಮನ? ಕೇಳ್ತಾ ಇರ್ತೀವಿ. ಯಾವ ಕಾರ್ಯಕ್ರಮ ಮುಖ್ಯವಾಗಿ? ಸಾಮಾನ್ಯ ನಮ್ಮ ತಂದೆ ಕಾಲದಿಂದಲೇ ಮನೆಯಲ್ಲಿ, ಯಾಕೆಂದ್ರೆ ಬೇರೆ ಟಿವಿಯರ ಮುಂದೆ ಕೂರ್ಬೇಕು, ಇದು ಕೇಳ್ತಾ ಇರ್ತಲ್ಲ. ನಮಗೆ ಅಗತ್ಯ ಇದ್ದಂತ ಕಾರ್ಯಕ್ರಮ ಬಿಡದೆ ಕೇಳ್ತೀವಿ ನಾವು. ಕೃಷಿ ಕಾರ್ಯಕ್ರಮ ಕೃಷಿ ಕಾರ್ಯಕ್ರಮ ಎಲ್ಲ ಕೇಳ್ತೀವಿ ನಾವು, ರೈತರ ಸಂದರ್ಶನ. ಹೌದೌದು, ಕೇಳ್ತೀವಿ. ರೈತರಿಗೆ ಬಹಳ ಉಪಯೋಗ. ಪ್ರತಿ ಮನೆಯಲ್ಲೂ ರೇಡಿಯೋ ಇರಬೇಕು. ಈಗ ಟಿವಿ ಅದೇ ಬಂದು ಜನಗಳು ಬೇಕಾಗಿದ್ದ ಕೇಳೋಣ. ಆರೋಗ್ಯ ಬಗ್ಗೆ ಬಹುಶಃ ನಾನು ಆರೋಗ್ಯ ಸಮೇತ ನಾನು ಕೇಳ್ತಾ ಇರ್ತೇನೆ. ನಿಮ್ಮ ಮನೆಯವರು ಕೇಳ್ತಾ ಇರ್ತಾರೆ? ಹೌದೌದೌದು. ಅದು ಬೆಳಿಗ್ಗೆ 6 ಗಂಟೆಗೆ ಆನ್ ಆದಾಗ ಇನ್ನು 8 ಗಂಟೆ 9 ಗಂಟೆಗಂಟ್ಲೂ ಆನ್ಲೈನ್ ಇರ್ತದೆ. ಅಂದ್ರೆ ನಿಮ್ಮ ಕೃಷಿಗಾಗ್ಲಿ ಬೇರೆ ವಿಷಯಗಳಿಗೆ ಎಲ್ಲ ರೀತಿ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಾಗೆ ರೇಡಿಯೋ ಮಿತ್ರ. ರೈತ ಮಿತ್ರ ಅದು. ಆರೋಗ್ಯ ಅಷ್ಟೇ, ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಇರ್ಬೋದು, ಯಾವ್ದಿಲ್ಲ. ಈಗ ನಾವು ಬೇರೆ ಚಾನೆಲ್ಗಳು ಬಂದು ಹಾಳಾಗಿದೆ ಅಷ್ಟೇನೆ, ಬೇಕಾದ ಕಡೆ ನಾವು ಹೋಗ್ತಾ ಇಲ್ಲ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ತೃಪ್ತಿ ಕೊಟ್ಟಿದೆ. ಲಾಭ ಎಷ್ಟು ಮಟ್ಟಿಗೆ ತರ್ತಾ ಇದೆ ಅಂತೀರಿ? ಲಾಭ ನಾವು 100 ಖರ್ಚು ಮಾಡಿದೆ ಒಂದು 50-60 ಏನು ತೊಂದರೆ ಇಲ್ಲ. ನೀವು ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ಕೈಗೆ ಬಂದೇ ಬರುತ್ತೆ. ಹೌದು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲಸದವ್ರಿಗೆ ಕೊಡೋದು ಕಡಿಮೆ ಮಾಡ್ತೀವಿ, ನಾವೇ ಜಾಸ್ತಿ ಉಪಯೋಗಿಸ್ಕೊಳ್ತೇವೆ. ಮತ್ತೆ ಕೆಲವೊಂದು ಸಹಾಯಧನಗಳು ಕೊಡ್ತಾ ಇದ್ದಾರೆ ಸರ್ಕಾರದವರು. ಹೌದು, ವರ್ಷಕ್ಕೆ 6,000 ರೂಪಾಯಿ ಪ್ರತಿ ರೈತರಿಗೂ ಹಾಕ್ತಾ ಇದ್ದಾರೆ. ಅದೊಂದು ಅನುಕೂಲ ಅಲ್ವಾ? ಮತ್ತೆ ಬೆಳೆ ವಿಮೆಗಳನ್ನು ಮಾಡ್ತಾ ಇದ್ದಾರೆ. ಹೌದು, ಅದು ಅನುಕೂಲ. ಬೆಳೆ ವಿಮೆ ಈಗಿಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ಕೆಲವು ಸತಿ ಆ ಏರಿಯಕ್ಕೆ ಮಳೆ ಜಾಸ್ತಿ ಆಯ್ತು ಇದು ಕೊಡೋದಿಲ್ಲ. ಮತ್ತೆ ಎಲ್ಲ ರಾಜಕೀಯ ವ್ಯತ್ಯಾಸಗಳಿಂದ ಯಾವ್ಯಾವ್ದಕ್ಕೂ ಕೊಡ್ತಾರೆ. ಗೊಂದಲ ಇದೆ ಅಂತೀರಾ? ರೈತರಿಗೆ ಸತತವಾಗಿ ಒಂದು ಈ ಬೆಳೆ ವಿಮೆ ಸಿಗ್ತಾ ಇದ್ರೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಬೆಳೆ ವಿಮೆಗಿಂತಲೂ ನಮ್ಗೆ ಒಂದು ಒಳ್ಳೆ ಬೆಲೆ ನಿಗದಿ ಆಗ್ಬೇಕು. ಇಷ್ಟಕ್ಕೆ ಇಷ್ಟು ಸಿಕ್ಕುವಾಗೆ ಇಷ್ಟು, ಈಗ ನೋಡಿ ಒಂದು ಮೋಟರ್ ಸೈಕಲ್ ತಯಾರು ಮಾಡ್ತಾನೆ ಅವ್ನಿಗೆ ಇಷ್ಟು ಲಾಭ ಅಂತ ಇರ್ಬೇಕು. ಅದು ಬರವಾಗಿರ್ಬೇಕು. ಒಂದ್ಸತಿ ಮೇಲೆ ಏರಿಳಿತದಿಂದಾಗಿ ಜನ ಸೋಲಿಸ್ತಾರೆ ಬೆಳೆಗಾರರು. ಆತ್ಮೀಯ ರೈತ ಬಾಂಧವರೇ, ತಾವು ಲಕ್ಷ್ಮಣ್ಣವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 944-96-27-327. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-96-27-327. ತುಂಬ ಸಂತೋಷ ಲಕ್ಷ್ಮಣ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ನಿಮ್ಮ ಈ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ದಿವಸ್ನ ಅಂಗವಾಗಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗೊಂದೂರಿನ ಕೆಎಂ ಲಕ್ಷ್ಮಣ್ ಅವರ ತೋಟದ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 13,000 ರೂಪಾಯಿಯಿಂದ 15,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 16,000 ರೂಪಾಯಿ, ರೊಬೆಸ್ಟಾ ಚೆರಿ 9,000 ರೂಪಾಯಿಯಿಂದ 9,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತಃ ಬೊಟ್ಟಿಯತ್ತನಾಡು ಹಳ್ಳಿಗಟ್ಟು ಕರಳನ ಮಣಿಪಂಡ ಸೀತಮ್ಮ ಪ್ರಭು ಅಯ್ಯಂಗ ಇಂದು ಮರಣಪಟ್ಟಿತ್ತು. 91 ಬೈತ್ರ ಮಣಿಪಂಡ ಸೀತಮ್ಮ ಪ್ರಭು ಅಯ್ಯಂಗಡ ತಾಮನೆ ತ್ಯಾಲಪ್ಪಂಡ ಆಕಿರಿ ಕಾರ್ಯ ನಾಳೆ ಮಜನತ್ರ ಮೀದ ಒಕ್ಕ ತೂಟುಗಳತ್ತ ನಡಪಂದು ಒಕ್ಕಕರ ಅರ್ಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ತಾಲೂಕಿನ ಊರು ಬೈಲು ಹತ್ರ 43 ಲಕ್ಷ ರೂಪಾಯಿ ವೆಚ್ಚಲಿ ಹೊಸದಾಗಿ ಕಟ್ಟಿಸಿದ ಸಣ್ಣ ಸೇತುವೆನ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಎಸ್ ಪೊನ್ನಣ್ಣ ಅವು ಉದ್ಘಾಟನೆ ಮಾಡಿದೋ. ಹಂಗೆ ಚಿಂಬು ಗ್ರಾಮಕ್ಕೆ ಭೇಟಿ ಕೊಟ್ಟು ಸಾರ್ವಜನಿಕರ ಪುಕಾರ್ನ ಆಲಿಸಿದೋ. ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ಸೇತುವೆ ಬ್ಯಾರೆ ಬ್ಯಾರೆ ಸೌಲಭ್ಯದ ಅವಶ್ಯ ಇರದರಿಂದ ಈ ಬಗೆಯಲ್ಲಿ ಸೌಲಭ್ಯ ಒದಗಿಸಿಕೆ ಜಾಸ್ತಿ ಒತ್ತು ನೀಡಲಾದೆತ್ತ ಎಎಸ್ ಪೊನ್ನಣ್ಣ ಅವು ತಿಳಿಸಿದೋ. ಹಂಗೆ ಚೆಂಬು ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ಶಿಕ್ಷಣ ಸಂಬಂಧ ಬಗೆಯಲ್ಲಿ ಮಾಹಿತಿ ಪಡ್ಕೊಂಡೋ. ಈ ಒತ್ತುಲಿ ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟವು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಹಿರಿಯ ನಾಗರಿಕರ ವೇದಿಕೆ 2024-25 ಸಾಲಿನ ಮಹಾಸಭೆ December 31 ಹೊತ್ತಾರೆ 10:30 ಪ್ಯಾಟಿನ ಬಾಲಭವನದಲ್ಲಿ. ವೇದಿಕೆನ ಅಧ್ಯಕ್ಷರು ಕುಂಗಾಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದದೇತ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷರು ತಿಳಿಸಿಯೋಣ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಪಿರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪಿರಾಜೆ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಒಕ್ಕೂಟ ಮತ್ತೆ ಪೆರಾಜೆ ಗೌಡ ಸಮಿತಿ ಇವರ ಕೂಡು ಕೂಟಂದ ಅರೆ ಭಾಷೆ ಕೂಡು ಕಟ್ಟು ಕಾರ್ಬಾರ್ December 24 ಹೊತ್ತಾರೆ 10:00 ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಪಾಡಿಲಿ ನಡೆದದೆ. ಆಮೇಲೆ ಹೊತ್ತಾರೆ 11:30 ವಿಚಾರಗೋಷ್ಠಿ ಸಂವಾದ ಕಾರ್ಬಾರ್ ನಡೆದದೆ. ಅರೆ ಭಾಷೆ ಇಂದು ನಾಳೆ ಅರೆ ಭಾಷೆ ಗೌಡರಲ್ಲಿ ಬದಲಾದ ಮದುವೆ ಕ್ರಮದ ಬಗ್ಗೆ ಕೂಡ ಸಂಜಿ ಕುತ್ಪಾಜೆ ಅವು ಮಾತಾಡುವೆ. ಹಂಗೆ ಮಧ್ಯಾಹ್ನ 2:00 ಸೋಬಾನೆ ಪದ ಮತ್ತೆ ಕವನ ವಾಚನ, ಮಧ್ಯಾಹ್ನ 3:30 ಆಕೇರಿ ಜಂಬರ ಇನಾಮ್ ಹಂಚುವ ಕಾರ್ಬಾರು ಕೂಡ ನಡೆದಿದೆ. ಈ ಜಂಬರಲ್ಲಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸದಾನಂದ ಮಾವುಜಿಯವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾಡಳಿತ, ಆಹಾರ, ನಾಗರಿಕ ಸರಬರಾಜು ಮತ್ತೆ ಗ್ರಾಹಕರ ವ್ಯವಹಾರಗಳ ಇಲಾಖೆ ಬೇರೆ ಬೇರೆ ಇಲಾಖೆ ಕಡೆಯಿಂದ ಡಿಜಿಟಲ್ ನ್ಯಾಯದ ಬಗೆಯಲ್ಲಿ ಪರಿಣಾಮಕಾರಿ ಮತ್ತೆ ತ್ವರಿತ ವಿಲೇವಾರಿ ಎಂಬ ವಿಷಯದ ಅಡಿಲಿ ರಾಷ್ಟೀಯ ಗ್ರಾಹಕರ ದಿನಾಚರಣೆ December 29 ಹೊತ್ತಾರೆ 11:00 ಗೋಣಿಕೊಪ್ಪಲು ಕಾವೇರಿ ಪದವಿಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಂದ ವಿಶ್ವಕರ್ಮ ಅಮರ ಶಿಲ್ಪಿ ಜಖನಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಬಾರ್ 2026 January 1 ಹೊತ್ತಾರೆ 11:00 ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಶಾಸಕರು, ಸಂಸದರು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಮತ್ತೆ ಅರೆಭಾಷೆ ಗೌಡ ವಿಕಾಸ ವೇದಿಕೆ ಕಡೆಯಿಂದ ಪ್ರೌಢಶಾಲಾ ಮಕ್ಕಳ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ಕಾರ್ಬಾರ್ December 25 ಹೊತ್ತಾರೆ 10:00 ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿ, ಬೈತಡ್ಕ ಜಾನಕಿ ಬಿಲ್ಯಪ್ಪನವು ಸೇರಿದಂಗೆ ಕೊಡಗು ಗೌಡ ಸಮಾಜ ನಿರ್ದೇಶಕಿ ಪುದಿಯ ನೆರವನ ರೇವತಿ ರಮೇಶ್ ಅವು ಮುಖ್ಯಪಟ್ಟವು ಕೂಡಿಯಾಡುವೆ. ಮಡಿಕೇರಿನ ತನಲ್ ಆಶ್ರಮದ 8ನೇ ವಾರ್ಷಿಕ ಮಹಾಸಭೆನ ಉದ್ಘಾಟಿಸಿ ಮಾತಾಡಿದ ಬದುಕು ಬ್ಯಾರೆಯವರ ಕಷ್ಟ ಸಂಕಷ್ಟಕ್ಕೆ ಪರಿಹಾರ ಆವ ರೀತಿಯಲ್ಲಿ ಇರೋಕುತ್ತ ಹಂಗೆ ಸ್ವರ್ಗಾತ ಹೇಳುದು ಇದೇತ್ತ ಎಲ್ಲವಕ್ಕೆ ತಿಳಿದ ವಿಚಾರ, ಆದರೆ ಅದನ್ನು ಅನುಭವಿಸುದು ನಿರಾಶ್ರಿತ ಹಂಗೆ ಅನಾಥರ ಸೇವೆ ಮಾಡದರ ಮೂಲಕ ಗಳಿಸೋಕೂತ ತನಲ್ ಟ್ರಸ್ಟ್ನ ಕೇರಳ ವಡಗಳ ಪ್ರತಿನಿಧಿ ಮೊಹಮ್ಮದ್ ಆಲಿಯವು ಕಿವಿಮಾತು ಕೊಟ್ಟು ಈ ಚಂಬರಲ್ಲಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಬಾಲಗೋಕುಲ ಮಡಿಕೇರಿ ಹಂಗೆ ಮುನಿಯ ಇವರ ಕಡೆಯಿಂದ December 25 ಬಾಲಸಂಗಮ ಕಾರ್ಬಾರ್ ಏರ್ಪಾಡು ಮಾಡ್ಯಳು. ಮಧ್ಯಾಹ್ನ 2:00 ಶುರು ಆಗಿ ಹಿಂಬುತ್ತು 5:00 ಮುಟ್ಟ ನಡೆದಿದೆ. ಮುನಿಯ ಜುವೆಲ್ ಸಭಾಬಾಡಿಲಿ ಬಾಲಸಂಗಮ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ಇದೊಂದು ವೇದಿಕೆ ಆಗುಟ್ಟು 6 ವರ್ಷದಿಂದ 15 ವರ್ಷದೊಳಗಿನ ಎಲ್ಲಾ ಮಕ್ಕ ಭಾಗವಹಿಸಕ್ಕೆ ಕುಸಿ